ಒಂದು ಆರ್ಥಿಕವಾಗಿ ನಮಗೆ ಸಾಕಷ್ಟು ಸಹಾಯ ಆಗ್ತದೆ. ಅಷ್ಟೇ ಅಲ್ಲದೆ ಉಪಯೋಗ ಮಾಡುವಂತ ಗ್ರಾಹಕರು ಕೂಡ ಒಂದು ಆರೋಗ್ಯವನ್ನ ಒಳ್ಳೇದಿಟ್ಕೊಳ್ಳಿಕ್ಕೆ ಆರೋಗ್ಯಕ್ಕೆ ಪೂರಕವಾದ ಅಂಶಗಳು ಬಹಳ ಇರೋದ್ರಿಂದ ಗ್ರಾಹಕರ ಬೇಡಿಕೆ ಕೂಡ ಜಾಸ್ತಿ. ಆ ನಿಟ್ಟಿನೊಳಗೆ ಇವತ್ತು ತರಕಾರಿ ಬೆಳೆಗಳ ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿ ಬೇಕು. ತರಕಾರಿ ಬೆಳೆಗಳನ್ನ ಒಂದು ಹೇಗೆ ನಾವು ಪೋಷಕಾಂಶಗಳನ್ನ ಉಪಯೋಗ ಮಾಡಬೇಕು, ಅಲ್ಲಿ ಕೆಲವೊಂದು ಹನಿ ನೀರಾವರಿ ಮಲ್ಚಿಂಗ್ ಆಮೇಲೆ ಕಸ ನಿರ್ವಹಣೆ ಮಾಡೋದು ಹೇಗೆ, ಪೋಷಕಾಂಶಗಳು ಯಾವ ರೀತಿಯ ನಾವು ಹಾಕ್ಬೇಕು, ಹಾಗೇನೆ ಮಣ್ಣಿನ ನಿರ್ವಹಣೆ, ಮಣ್ಣು ಫಲವತ್ತಾಗಿದ್ರೆ ಒಳ್ಳೆ ಬೆಳೆ ಬೆಳಿಬಹುದು, ಆಮೇಲೆ ನೀರಿನ ನಿರ್ವಹಣೆ, ಯಾಕಂದ್ರೆ ನೀರಿದೆ ಅಂತೇಳಿ ನಾವು ಜವಳಾಗುವಂಗ ನೀರ್ ಹಾಕ್ಬಿಟ್ರೆ ನಮ್ಗೆ ಒಳ್ಳೆ ತರಕಾರಿ ಬೆಳೆಯಲಿಕ್ಕೆ ಆಗುದಿಲ್ಲ, ಮತ್ತೆ ಗುಣಮಟ್ಟ ಕೂಡ ಚೆನ್ನಾಗಿರುತ್ತಲ್ಲ. ಹೀಗಾಗಿ ಸಾಕಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಆ ನಿಟ್ಟಿನೊಳಗ ಇವತ್ತ ನಾವು ಈರುಳ್ಳಿ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈರುಳ್ಳಿ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಬೇಕೆ. ಈರುಳ್ಳಿ ಇಲ್ಲದೆ ಹೋದ್ರೆ ಯಾವುದೇ ಒಗ್ಗರಣೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈರುಳ್ಳಿಯ ಅವಶ್ಯಕತೆ ಬಹಳ ಅದ. ಆಮೇಲೆ ಈರುಳ್ಳಿದ ಇನ್ನೊಂದು ಗುಣ ಅಂದ್ರೆ ಸುಮಾರು ದಿನಗಳ ಕಾಲ ಸಂಗ್ರಹಿಸಿಟ್ಟು ಅದನ್ನ ನಾವು ಉಪಯೋಗ ಮಾಡಬಹುದು. ಹೀಗಾಗಿ ಈರುಳ್ಳಿ ಬೆಳೆ ಕುರಿತಂತೆ ಇವತ್ತು ವಿಸ್ತೃತವಾಗಿ ನಿಮ್ ಜೊತೆ ಚರ್ಚೆ ಮಾಡಲಿಕ್ಕೆ ಅರ್ಭವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ತರಕಾರಿ ವಿಜ್ಞಾನ ವಿಭಾಗದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಿಜಯ ಕುಮಾರ್ ರಾಠೋಡ್ ಅವರು ಇದ್ದಾರೆ. ಡಾಕ್ಟರ್ ವಿಜಯ ಕುಮಾರ್ ರಾಠೋಡ್ ಅವರು ಸಾಕಷ್ಟು ವಿಸ್ತೃತ ಅನುಭವ ಉಳ್ಳಂತವರು, ನಮ್ಮ ವಿದ್ಯಾರ್ಥಿಗಳನ್ನ ಈ ತರಕಾರಿ ಬೆಳೆಗಳನ್ನ ಬೆಳೀಲಿಕ್ಕೆ ತಯಾರು ಮಾಡುವಂತವರು, ಹಾಗೇನೆ ಆ ಭಾಗದ ರೈತರಿಗೆ ಒಂದು ಸಲಹೆ ಸೂಚನೆಗಳನ್ನು ನೀಡಿ ಒಳ್ಳೆಯ ತರಕಾರಿ ಬೆಳೆ ಬೆಳೀಲಿಕ್ಕೆ ಸಹಾಯ ಮಾಡಿದಂತವರು. ಇವತ್ತು ಈರುಳ್ಳಿ ಬೆಳೆಯಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಏನೇನಿದಾವೆ, ಮತ್ತೆ ಯಾವ ತರ ವಾತಾವರಣ ಇರಬೇಕಾಗ್ತದೆ, ವೈಜ್ಞಾನಿಕವಾಗಿ ಈರುಳ್ಳಿ ಬೆಳೆಯನ್ನ ಬೆಳಿಬೇಕು ಅಂತಂದಾಗ ಹೇಗೆ ಕೆಲವೊಂದು ಅಂಶಗಳನ್ನು ನಾವು ಪರಿಗಣಿಸಬೇಕಾಗ್ತದೆ, ಆ ಕುರಿತಂತೆ ವಿಸ್ತೃತ ಮಾಹಿತಿ ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ವಿಜಯ ಕುಮಾರ್ ರಾಠೋಡ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ವಿಜಯ ಕುಮಾರ್ ರಾಠೋಡ್ ಅವರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್, ನಮಸ್ಕಾರ ಎಲ್ಲ ಕೇಳುತ್ತಿರುವ. ವಿಜಯ ಕುಮಾರ್ ರಾಠೋಡ್ ಅವರೇ, ಈರುಳ್ಳಿ ಬೆಳೆಯಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳನ್ನ ನಾವು ಪ್ರಸ್ತಾಪ ಮಾಡೋ ಸಂದರ್ಭದೊಳಗೆ ಈರುಳ್ಳಿ ಬೆಳೆ ಬೆಳಿಲಿಕ್ಕೆ ಒಂದು ಸೂಕ್ತವಾದ ವಾತಾವರಣ ಬೇಕಾಗ್ತದೆ, ಯಾವ ತರ ವಾತಾವರಣ ಇದ್ರೆ ನಾವು ಈರುಳ್ಳಿಯನ್ನ ಬೆಳಿಬಹುದು, ರೈತ ಬಾಂಧವರಿಗೆ ಆರಂಭದಲ್ಲಿ ಮಾಹಿತಿ ಮಾಡಿಕೊಡ್ಬೋದಾ ಪ್ರೊಫೆಸರ್? ಈರುಳ್ಳಿ ಬೆಳೆ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಇದನ್ನ ನಾವು ತರಕಾರಿ ಮತ್ತು ಸಾಂಬಾರ್ ಪದಾರ್ಥ ಬೆಳೆಗಳಿಗಂತೂ ಕೂಡ ನಾವು ಬೆಳೀತಾ ಇದೀವಿ. ಈ ಬೆಳೆನ ಬಹುಮುಖ್ಯವಾಗಿ ನಮಗೆ ಗೊತ್ತಿರುವ ಹಂಗೆ ದೇಶದ ಎಲ್ಲಾ ಭಾಗದಲ್ಲಿ ಬೆಳಿತೀವಿ, ಹೆಚ್ಚಾಗಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಉತ್ತರ ಭಾಗದ ಗುಜರಾತ್. ಕರ್ನಾಟಕ ಬಂದಾಗ ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳಿತೀವಿ. ನಮ್ಮಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಬೆಳಿತೀವಿ, ಅದೇ ನಮ್ಮ ಕೋಲಾರ, ಚಿತ್ರದುರ್ಗ, ಬೆಂಗಳೂರು ಕಡೆಗೆ ಗುಲಾಬಿ ಈರುಳ್ಳಿ ಅಂತ ಬೆಳಿತೀವಿ. ನಮಗೆಲ್ಲ ಗೊತ್ತಿದೆ ಈರುಳ್ಳಿ ಸ್ವಲ್ಪ ತಂಪು ಪಡೆದ ಗುಣಮಟ್ಟದ ವಾತಾವರಣವನ್ನು ಸ್ವಲ್ಪ ಜಾಸ್ತಿ ಇಷ್ಟಪಡ್ತದೆ. ತಂಪಾದ ಹವಾಗುಣ ಮತ್ತು ಚಳಿಗಾಲಕ್ಕೆ ಬಹಳ ಉತ್ತಮ ಇದು ಬೆಳೆಯಾಗಿದೆ. ಈ ಬೆಳೆ ಹೆಚ್ಚಾಗಿ ನಾವು ವರ್ಷದ 3-4 ಟೈಮ್ ಅಲ್ಲಿ ಇದನ್ನ ಬೆಳಿಬಹುದು. ಒಂದೇದ್ದು ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಜನವರಿ, ಫೆಬ್ರವರಿ ಹೆಚ್ಚಾಗಿ ಇದನ್ನ ಬೆಳೀತಾರೆ. ಚಳಿಗಾಲ ಬೆಳೆ ಅಂತ ಬರ್ತದಲ್ಲ, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವೇನು ಬೆಳೆ ತೆಗಿತೀವಲ್ಲ ಆ ಬೆಳೆಯಲ್ಲಿ ಏನ್ ನಮ್ಗೆ ಗಡ್ಡೆ ಬರ್ತಾವಲ್ಲ ಆ ಗಡ್ಡೆಗೆ ಅತಿ ಹೆಚ್ಚು ನಮಗೆ ಒಂದು ಉತ್ಕರ್ಷ ಮತ್ತು ಗಡ್ಡೆ ಸೈಜ್ ಮತ್ತೆ ಅದನ್ನ ಒಂದು ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ. ಯಾವಾಗ ಅಂದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಮಳೆಗಾಲದ ಬೆಳೆ ಚಲೋ ಬಂತು ಅಂದ್ರೆ ಇಳುವರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಆ ಮಾರ್ಕೆಟ್ ಅಲ್ಲಿ ಒಂದು ಬೆಲೆ ಕೂಡ ಒಂದು ಅಷ್ಟು ಜಾಸ್ತಿ ಆಗೋದಿಲ್ಲ. ಯಾವಾಗ ಮಳೆಗಾಲದ ಬೆಳೆ ನಮ್ಗೆ ಕೈ ಕೊಡ್ತದಲ್ಲ ಅವಾಗ ಈ ಚಳಿಗಾಲದ ಬೆಳೆಗೆ ತುಂಬಾ ಜಾಸ್ತಿ ಮಾರ್ಕೆಟ್ ಡಿಮ್ಯಾಂಡ್ ಇರ್ತದೆ. ಹಾಗಾಗಿ ಚಳಿಗಾಲಕ್ಕೆ ಮತ್ತೆ ಮಳೆಗಾಲದಲ್ಲಿ ಕೂಡ ಬೆಳಿಬಹುದು, ಬಟ್ ನಮಗೆ ಒಂದು ಒಂದು ಗುಣಮಟ್ಟ ತಗೊಂಡಾಕರ ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ಚಳಿಗಾಲದಲ್ಲಿ ಬೆಳೆಯುವಂತ ಒಂದು ಬೆಳೆಗೆ ಅತಿ ಹೆಚ್ಚಿನ ಗುಣಮಟ್ಟ ಬೇಕಾಗ್ತದೆ. ಹೀಗಾಗಿ ಚಳಿಗಾಲದಲ್ಲಿ ನಾವೇನ್ ಬೆಳೀತಾರೆ ಬೆಳೆ ಅದು ತುಂಬಾ ಉತ್ತಮ. ಆ ಟೈಮಲ್ಲಿ ನಮಗೆ ವಾತಾವರಣ ಕೂಡ ಸ್ವಲ್ಪ ತಂಪಾಗಿರ್ತದೆ, ಹೆಚ್ಚಾಗಿ ಮಳೆ ಇರೋದಿಲ್ಲ, ಸಾಂದ್ರತೆ ಕೂಡ ಕಡಿಮೆ ಇರ್ತದೆ, ಹೆಚ್ಚಿನ ರೋಗ ಮತ್ತು ರುಜುಗಳ ಬಾಧೆ ಕೂಡ ಒಂದು ಕಡಿಮೆ ಇರ್ತದೆ. ಅತಿ ಮುಖ್ಯವಾಗಿ ಅಂತಂದ್ರೆ ನಮ್ದು ಇದು ಥ್ರಿಪ್ಸ್, ಮೈಲ್ಸ್ ಅಂತ ಬರ್ತಾವಲ್ಲ, ರಸ ಇರುವ ಕೀಟಗಳು ಇದಾವಲ್ಲ, ಇದರ ಒಂದು ಆ ಬಾಧಿತೆ ಸ್ವಲ್ಪ ಚಳಿಗಾಲದಲ್ಲಿ ಕಡಿಮೆ ಇರ್ತದೆ. ಹಂಗಾಗಿ ಚಳಿಗಾಲಕ್ಕೆ ಇದು ಒಳ್ಳೆಯ ಸೂಕ್ತವಾದ ಬೆಳೆ. ಆ ಟೈಮಲ್ಲಿ ನಮ್ಗೆ ಒಳ್ಳೆ ಒಂದು ಉತ್ಕರ್ಷ ಗಡ್ಡೆಗಳನ್ನು ನಾವು ಪಡೆಯಬಹುದು. ಡಾಕ್ಟರ್ ವಿಜಯ ಕುಮಾರ್ ರಾಠೋಡ್ ಅವರೇ, ತುಂಬಾ ಸೂಕ್ತವಾದ ಮಾತುಗಳನ್ನು ಹೇಳಿದ್ದೀರಾ. ನಿಜವಾಗಿ ಕೂಡ ಈ ಒಂದು ಈರುಳ್ಳಿ ಬೆಳೆಯನ್ನ 3 ಸಲ ಬೆಳೆಯಬಹುದು, ಇದು ತುಂಬಾ ಒಂದು ಸಂತೋಷದಾಯಕ ವಿಚಾರ. ಯಾಕಂದ್ರೆ ಎಷ್ಟೋ ಬೆಳೆಗಳನ್ನ 1-2 ಸಾರಿ ಮಾತ್ರ ಬೆಳೆಯುವ ಸಾಧ್ಯತೆ ಇರ್ತದೆ. ಈ ತರಕಾರಿ ಬೆಳೆಗಳಲ್ಲಿ ಈರುಳ್ಳಿಯನ್ನ ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ಬೆಳೆಯುವುದು ತುಂಬಾ ಉತ್ತಮವಾದಂತಹದ್ದು ಮತ್ತೆ ಒಳ್ಳೆಯ ಗುಣಮಟ್ಟದ ಈರುಳ್ಳಿಯನ್ನು ಬೆಳಿಬಹುದು ಅಂತ ಹೇಳಿದ್ರೆ ಬಹಳ ಸಂತೋಷ. ಸೂಕ್ತವಾದ ವಾತಾವರಣ ಇದ್ದಾಗ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತಾವು, ಆಮೇಲೆ ಕೀಟಗಳ ಒಂದು ಕಾಟ ಕಡಿಮೆ ಆಗ್ತದೆ, ಜಾಸ್ತಿ ನೀರಿನ ಒಂದು ಪ್ರಮಾಣ ಬೇಕಾಗಿಲ್ಲ. ಮತ್ತೆ ವಿಶೇಷವಾಗಿ ಈ ಮಲ್ಚಿಂಗ್ ಮತ್ತ ಹನಿ ನೀರಾವರಿ ಮಾಡಲಿಕ್ಕೆ ನೈಸರ್ಗಿಕವಾಗಿ ಕೂಡ ನಮಗೆ ಸಾಕಷ್ಟು ಅನುಕೂಲಕರ ವಾತಾವರಣ ಇರ್ತದೆ. ಮಳೆ ಇದ್ದಾಗ ಹೋಗಿ ಮಲ್ಚಿಂಗ್ ಮಾಡೋದು, ಹನಿ ನೀರಾವರಿ ಮಾಡುವಂತದ್ದು, ಒಟ್ಟಾರೆ ಈ ಈರುಳ್ಳಿ ಬೇಸಾಯ ಮಾಡೋದು ಸ್ವಲ್ಪ ಕಷ್ಟಕರ. ಆ ನಿಟ್ಟಿನೊಳಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಈರುಳ್ಳಿ ಬೆಳೆ ಬೆಳೆಯುವುದು ತುಂಬಾ ಸೂಕ್ತವಾದ ವಾತಾವರಣ ಅಂತ ಹೇಳಿ ಸಂತೋಷ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ಈ ಈರುಳ್ಳಿ ಬೆಳೆಯೊಳಗ ಸಾಕಷ್ಟು ಕಳೆ ನಿರ್ವಹಣೆ ಮಾಡಬೇಕಾಗ್ತದೆ. ನೀರಿನ ನಿರ್ವಹಣೆ ಮಾಡಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಗಮನಿಸಬೇಕಾಗ್ತದೆ. ನೀರ್ ಬೇಕು ಖರೆ, ಆದ್ರೆ ತುಂಬಾ ಹೆಚ್ಚು ನೀರು ಆದ್ರೂ ಕೂಡ ಕಷ್ಟ. ಆ ನಿಟ್ಟಿನೊಳಗೆ ಮಲ್ಚಿಂಗ್ ಮತ್ತೆ ಈ ಹನಿ ನೀರಾವರಿ ಈ ಎರಡೂ ಪದ್ಧತಿಗಳನ್ನ ಉಪಯೋಗ ಮಾಡಿ ಉತ್ತಮವಾದ ಈರುಳ್ಳಿ ಬೆಳೆಯನ್ನ ಬೆಳಿಬಹುದು. ಹೆಚ್ಚು ಕಡಿಮೆ 80% ನಮ್ಮ ಕರ್ನಾಟಕದ ರೈತರು ಈರುಳ್ಳಿಯನ್ನ ನಾವು ಹಳೆ ಪದ್ಧತಿಯಲ್ಲಿ ಬೆಳೀತಿದ್ವಿ. ನೀರು ಕೊಡೋದಾಯ್ತು, ಬೆಳೆಯನ್ನ ಬೆಳೆಯೋದಾಯ್ತು, ಎಲ್ಲವೂ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ತುಂಬಾ ಸ್ವಲ್ಪ ಹಳೆ ಪದ್ಧತಿಯಲ್ಲಿ ಬೆಳೀತಾ ಇದ್ವಿ. ಆದ್ರೆ ಅದೇ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಹೋದಾಗ ನಾವು ಸುಮಾರು ಒಂದಿಷ್ಟು ರೈತರನ್ನ ಭೇಟಿ ಮಾಡಿದ್ವಿ. ನೋವ ಕಣ್ಣಾಗ ಕೂಡ ನೋಡಿದಾಗ ನಾವು ನಮ್ಮ ಒಂದು ಉಯಕು ಮೇಲ್ಪಟ್ಟ ರೀತಿಯಲ್ಲಿ ಅವರು ನಮ್ಮ ಈರುಳ್ಳಿಯನ್ನು ಬೆಳೀತಿದ್ದಾರೆ. ಮಲ್ಚಿಂಗ್ ಅಂತ ಬಂದಾಗ ಈ ಮಲ್ಚಿಂಗ್ ಪದ್ಧತಿ ನಮಗೆ ಮುಂಚೆನೂ ಗೊತ್ತಿದೆ. ಯಾವ್ದು ನಮ್ಮ ಮುಖ್ಯ ಮುಖ್ಯವಾಗಿ ಅಂದ್ರೆ ಈ ಟೊಮ್ಯಾಟೋಗೆ ಮೆಣಸಿನಕಾಯಿ ಇಂತ ಬೇರೆ ಮಾತ್ರ ನಮಗೆ ಒಂದು ರೈತರಿಗೆ ತೆರಾಗಿತ್ತು. ಈರುಳ್ಳಿಗೆ ಹೇಳ್ತಾ ಬಹಳ ಜನ ಅದು ಅದೊಂದು ಅಂತರ ಬಹಳ ಕಡಿಮೆ ಇರ್ತದೆ, ಮಲ್ಚಿಂಗ್ ಹಾಕೋದ್ರಿಂದ ಆಗೋದಿಲ್ಲ ಅಂತ ಬಹಳಷ್ಟು ರೈತರ ತಲೆಯಲ್ಲಿ ಅದೊಂದು ಪ್ರಶ್ನೆ ಬರ್ತಾ ಇರ್ತದೆ. ಅಷ್ಟು ಹತ್ರದಲ್ಲಿ ಇರುವಾಗ ಹೆಂಗೆ ನಾವು ಮಲ್ಚಿಂಗ್ ಮಾಡೋದು ಅಂತ ಏನಾಗುತ್ತೆ ಅಂದ್ರೆ ಮಲ್ಚಿಂಗ್ ಬರೀ ನಮಗೆ ಇಳುವರಿ ಜಾಸ್ತಿ ಮಾಡೋದಷ್ಟೇ ಅಲ್ಲ, ಈಗಾಗಲೇ ನಮಗೆ ಗೊತ್ತಿರುವಂಗೆ ಮಲ್ಚಿಂಗ್ ಮಾಡೋದ್ರಿಂದ ಈಗ ಹೆಚ್ಚಾಗಿ ನಮ್ಗೆ ಏನಾಗ್ತದೆ ಕಳೆ ಅನ್ನೋದೊಂದು ಇದೆಯಲ್ಲ, ಕಳೆ ಉಳ್ಳಾಗಡ್ಡಿಗೆ ಬಹಳ ಜಾಸ್ತಿ ಆಗುತ್ತೆ. ಸೊ ಆ ಕಳೆಯನ್ನ ನಿಯಂತ್ರಣ ಮಾಡೋಕೆ ಮಲ್ಚಿಂಗ್ ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡ್ತದೆ. ಹೆಚ್ಚು ನೀರು ಹಾಕೋದ್ರಿಂದನೂ ಬೆಳೆಗಿನ ಉಪಯೋಗ ಆಗಿಲ್ಲ. ನೀರು ತುಂಬಾ ಜಾಸ್ತಿ ಆದ್ರೂ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಬೆಳೆಗೆ ಅದಕ್ಕೆ ಎಷ್ಟು ಬೇಕಷ್ಟೇ ನೀರು ಉಪಯೋಗ ಆಗ್ತದೆ, ಬಾಕಿ ನೀರೆಲ್ಲ ವೇಸ್ಟ್ ಆಗಿ ಹೋಗ್ತಿರ್ತದೆ. ಸೊ ಈ ಮಲ್ಚಿಂಗ್ ಮಾಡೋದ್ರಿಂದ ಆಗ್ತದೆ, ಮಲ್ಚಿಂಗ್ ಜೊತೆಗೆ ನಾವು ಡ್ರಿಪ್ ಮಾಡಬೇಕಾಗ್ತದೆ. ಮಲ್ಚಿಂಗ್ ಮಾಡಿದ್ಮೇಲೆ ನಾವು ಕಾಲುವೆ ಮುಖಾಂತರ ನೀರು ಕೊಡಕ್ ಆಗೋದಿಲ್ಲ. ನಾವು ಈಗೇನ ಪಾಟಿಗಳು ಮಾಡ್ಕೊಂಡು ನೀರು ಕೊಡ್ತೀವಿ ಆ ತರ ನೀರು ಕೊಡೋದು ಮಲ್ಚಿಂಗ್ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಇಡೀ ನಮ್ಮ ಒಂದು ಬೆಡ್ ಅಂತ ಹೇಳ್ತೀವಲ್ಲ ಅಥವಾ ಏರು ಮಡಿ ಅಂತ ಹೇಳ್ತೀವಲ್ಲ ಅದನ್ನ ನಾವು ಮಲ್ಚಿಂಗ್ ಪ್ಲಾಸ್ಟಿಕ್ ಶೀಟ್ ಹಾಕಿ ಮುಚ್ಚಿರ್ತೀವಿ. ಹಂಗಾಗಿ ಇದನ್ನ ಡ್ರಿಪ್ ಮಾಡಿನೇ ನಾವು ಮಲ್ಚಿಂಗ್ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಮಲ್ಚಿಂಗ್ ಮಾಡೋದ್ರಿಂದ ಒಂದು 20-25 ಪ್ರಮಾಣ, ಈಗ ಉದಾಹರಣೆಗೆ ಒಂದು ಎಕರೆಗೆ ನಾನು ಏನಾದ್ರೂ ಒಂದು 10-15 ಬ್ಯಾಗ್ ಚೀಲದ ಉಳ್ಳಾಗಡ್ಡೆ ತೆಗಿತಾ ಇದ್ದೀನಪ್ಪ ಅಂದ್ರೆ ಮಲ್ಚಿಂಗ್ ಮಾಡಿ ಹೆಚ್ಚಿನ ಒಂದು ಇಳುವರಿ ನಾವು ಪಡ್ಕೋಬಹುದು. ಈಗೇನಾಗತ್ತೆ ಮಲ್ಚಿಂಗ್ ಮಾಡೋದು ಬಹಳಷ್ಟು ದಿನ ಅನ್ಸತ್ರ ಹೆಂಗ್ ಮಲ್ಚಿಂಗ್ ಮಾಡೋದು ಅಂತ ಹೇಳ್ತಾರೆ. ಏನಾಗತ್ತೆ ಅಂದ್ರೆ ಈಗ ಹೆಚ್ಚಾಗಿ ಉಳ್ಳಾಗಡ್ಡಿ ನಮ್ಮ ಕರ್ನಾಟಕದಲ್ಲಿ ಹೆಂಗ್ ಬೆಳಿತೇವಪ್ಪ ಅಂದ್ರೆ ನಾವು ಸಾಲ್ ಬಿಟ್ಕೊಂಡು ಅಥವಾ ನಮ್ಮ ಹರಿದಾನ ಹಾಕೊಂಡು ನಾವು ಉಳ್ಳಾಗಡ್ಡಿ ಬೆಳಿತೀವಿ, ಇಲ್ಲ ಕೆಲವೊಬ್ರು ಸ್ವಲ್ಪ ಬೇರು ಮಡಿ ಮಾಡ್ಕೊಂಡು ಬೆಳಿತಾರೆ. ಸೊ ಇಲ್ಲಿ ಏನಾಗುತ್ತೆ ಅದೇ ಏರು ಮಡಿಗಳನ್ನ ಬೇಲೆಗಳಿಗೆ ಒಂದು 16 mm ಲ್ಯಾಟರಲ್ ಲೈನ್ ತಗೊಂಡು ಎರಡು ಸಾಲುಗಳ ಲ್ಯಾಟರಲ್ ತಗೊಂಡು ಅದ್ರ ಮೇಲೆ 25-30 µm ಮಲ್ಚಿಂಗ್ ಪೇಪರ್ ಬರ್ತಾವಲ್ಲ ಅದನ್ನ ಹಾಕೊಂಡು ಒಂದು ಏರು ಮಡಿ ಮೇಲೆ 11 ಸಾಲುಗಳನ್ನು ನಾವು ತೂತ ಹಾಕೊಂಡು ಆ ಸಾಲಲ್ಲಿ ನಾವು ಈ ಉಳ್ಳಾಗಡ್ಡಿ ಹಾಕೋದ್ರಿಂದ ಏನಾಗ್ತದೆ, ಉಳ್ಳಾಗಡ್ಡಿ ಎಲ್ಲಿ ನಾವು ಹಾಕ್ತಿವಿ ಅಲ್ಲಿ ಅಷ್ಟೇ ನಾವು ಜಾಗ ಬಿಡ್ತೀವಿ, ಬಾಕಿ ಕಡೆ ಎಲ್ಲೂ ಜಾಗ ಅದಕ್ಕೆ ಇರೋದಿಲ್ಲ. ಹಂಗಾಗಿ ಅಲ್ಲಿಂದ ಕಳೆ ಯಾವ ಕಾರಣಕ್ಕೂ ಹೊರಗೆ ಬರಕ್ಕೆ ಒಂದು ಯಾವುದೇ ಒಂದು ಚಾನ್ಸ್ ಅಲ್ಲಿ ಇರೋದಿಲ್ಲ. ಜೊತೆಗೆ ಹನಿ ನೀರಾವರಿ ಮಾಡೋದ್ರಿಂದ ಯಾವಾಗ ನಮಗೆ ನೀರಿನ ಒಂದು ಅಭಾವ ಇರ್ತದ, ಹೆಚ್ಚು ಕಡಿಮೆ ಬೇಸಿಗೆ ಟೈಮ್ ಬಂದಾಗ, ಯಾಕಂದ್ರೆ ಕಟಾವ್ ಆಗೋ ಟೈಮ್ಗೆ ಹೆಚ್ಚು ಕಮ್ಮಿ ನಮ್ಮ ಉಳ್ಳಾಗಡ್ಡಿ ಬೇಸಿಗೆಯಲ್ಲಿ ಸೇರ್ಕೊಳ್ಳುತ್ತೆ, ಅಂತ ಟೈಮಲ್ಲಿ ನೀರು ಕಡಿಮೆ ಇತ್ತು ಅಂದ್ರೆ ಇಲ್ಲಿ ಹನಿ ನೀರಾವರಿ ಮಾಡೋದ್ರಿಂದ ಕನಿಷ್ಠ ಒಂದು 50-60 ಪ್ರಮಾಣದಷ್ಟು ನಾವು ನೀರನ್ನ ಉಳಿಸಬಹುದು, ಅದೇ ನೀರನ್ನ ಬೇರೆ ಬೆಳೆಗೆ ನಾವು ಉಪಯೋಗಿಸ್ಕೋಬಹುದು. ಜೊತೆಗೆ ಮಲ್ಚಿಂಗ್ ಮಾಡಿ ನಾವು ಈರುಳ್ಳಿ ಒಂದು ಗಡ್ಡೆಗಳ ಒಂದು ಬಣ್ಣ ಇದೆಯಲ್ಲ, ಆ ಬಣ್ಣ ಅದರ ಗಾತ್ರ ತುಂಬಾ ಚೆನ್ನಾಗಿ ಬರ್ತದೆ. ಒಂದ್ ಎಕರೆಗೆ ಒಂದು 5,000-10,000 ರೂಪಾಯಿ ಅಷ್ಟೇ ನಮಗೆ ಹೆಚ್ಚಾಗಿ ಬೇಕಾಗ್ತದೆ. ಅದು ಬಿಟ್ಟರೆ ಬಾಕಿ ಎಲ್ಲವೂ ನಮಗೇನು ಬೇರೆ ಬೆಳೆಗೆ ನಾವು ಹೊರಗಡೆ ಮಲ್ಚಿಂಗ್ ಇಲ್ಲಾಂದ್ರೆ ಮಾಡೋ ಬೆಳೆಗೂ ಮತ್ತೆ ಮಲ್ಚಿಂಗ್ ಮಾಡಿ ಬೆಳೆಗೂ ಬಹಳ ಫರಕ್ ಆಗೋದಿಲ್ಲ. ಅಷ್ಟು ಒಂದು 8-10,000 ರೂಪಾಯಿ ಏನು ನಾವು ಮಲ್ಚಿಂಗ್ ಪೇಪರ್ ಹಾಕ್ತೀವಲ್ಲ ಅದು ಅಷ್ಟೇ ಒಂದು ಹೆಚ್ಚಿನ ಒಂದು ಹಣದ ಒಂದು ಅವಶ್ಯಕತೆ ಬೇಕಾಗತ್ತೆ. ಈರುಳ್ಳಿ ಇದೆಯೋ ಅಲ್ಲಿ ಅಷ್ಟೇ ನೀರು ಹೋಗ್ತದೆ, ಬೇರೆ ಕಡೆಯಲ್ಲಿ ನೀರು ಪೂರ್ ಆಗೋದಿಲ್ಲ, ಕಸ ಹೇಳಕ್ಕೆ ಯಾವುದೇ ಒಂದು ಅಲ್ಲಿ ಜಾಗ ಇರೋದಿಲ್ಲ. ಹಂಗಾಗಿ ಮಲ್ಚಿಂಗ್ ಮಾಡಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಪ್ರಚಲಿತ ಇಲ್ಲ. ರೈತರು ಇದನ್ನ ಆಗ್ಲೇ ಕೆಲವೊಂದು ಮಹಾರಾಷ್ಟ್ರ ತುಂಬಾ ಜನ ಮಾಡ್ತಿದ್ದಾರೆ. ಸೊ ಇದನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ರೈತರಿಗೆ 20-25 ಇಳುವರಿ ನಾವು ಹೆಚ್ಚಿಗೆ ಮಾಡ್ಕೋಬಹುದು. ಇವತ್ತು ನಾವು ಯಾವುದೇ ಬೆಳೆಯನ್ನು ಬೆಳಿಬೇಕು ಅಂತಂದಾಗ ವೈಜ್ಞಾನಿಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆದ್ರೆ ಒಂದು ಉತ್ಕೃಷ್ಟವಾದ ಬೆಳೆ ಬೆಳಿಬೇಕು ಅಂದ್ರೆ ಉತ್ಕೃಷ್ಟವಾದ ಪದ್ಧತಿಗಳನ್ನೇ ನಾವು ಅನುಸರಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ಈ ಮಲ್ಚಿಂಗ್ ಮತ್ತು ಹನಿ ನೀರಾವರಿ ಇದು ಖಂಡಿತವಾಗಿ ಕೂಡ ಒಂದು ಉತ್ತಮ ಬೆಳೆ ಬೆಳೀಲಿಕ್ಕೆ ಕಾರಣ ಅನ್ನೋದನ್ನ ವಿಸ್ತೃತವಾಗಿ ಹೇಳಿದ್ದೀರಾ. ಮುಖ್ಯವಾಗಿ ಕಳೆ ನಿಯಂತ್ರಣ ಆಗ್ತಾ ಇದೆ ಅನ್ನೋದು, ಹಾಗೇನೆ ನೀರು ಪೋಲಾಗದೆ ಇರೋದು ಬಹಳ ಅನುಕೂಲ. ಯಾಕಂದ್ರೆ ಮುಂದೆ ಅಂತರ್ಜಲವನ್ನು ನಾವು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ನೀರಿನ ಸಂರಕ್ಷಣೆ ಕೂಡ ನಮ್ಮ ಒಂದು ಜವಾಬ್ದಾರಿಗಳಲ್ಲಿ ಒಂದಾಗಿದೆ. ಇದನ್ನ ಮಲ್ಚಿಂಗ್ ಮತ್ತು ಹನಿ ನೀರಾವರಿ ಉಪಯೋಗ ಮಾಡಿ ನಮ್ಮ ರೈತ ಬಾಂಧವರು ಉತ್ತಮವಾಗಿ ಈರುಳ್ಳು ಬೆಳೆ ಬೆಳೆಯಬಹುದು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದೀರಾ, ಬಹಳ ಸಂತೋಷ. ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರೇ, ಈರುಳ್ಳಿ ಬೆಳೆಯೊಳಗ ತಳಿಗಳ ಆಯ್ಕೆನೂ ಮಾಡುವುದು ಬಹಳ ಮುಖ್ಯ ಅದ. ಉತ್ತಮವಾದ ತಳಿಗಳನ್ನ ಆಯ್ಕೆ ಮಾಡಿದಾಗ ಮಾತ್ರ ನಮಗೆ ಉತ್ತಮವಾಗಿ ಇಳುವರಿ ಬರ್ತದ, ಮತ್ತ ಗ್ರಾಹಕರನ್ನು ಆಕರ್ಷಿಸಬಲ್ಲಂತ ದೊಡ್ಡ ದೊಡ್ಡ ಗಡ್ಡೆಗಳನ್ನ ಮತ್ತ ಬಣ್ಣವನ್ನು ಕೂಡ ಉತ್ತಮವಾಗಿ ಇದ್ದಾಗ ಮಾತ್ರ ನಮ್ಮ ಗ್ರಾಹಕರು ಉಳ್ಳಾಗಡ್ಡಿ ಹತ್ರ ನಮ್ಮ ಒಂದು ಉತ್ಪನ್ನಗಳ ಕಡೆ ಲಕ್ಷ್ಯ ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನೊಳಗೆ ರೈತ ಬಾಂಧವರಿಗೆ ಅನುಕೂಲ ಆಗಬೇಕು ಅಂತಂದಾಗ ಯಾವ ರೀತಿ ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸಂಕ್ಷಿಪ್ತವಾಗಿ ಹೇಳ್ಬೋದಾ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರೇ? ತಳಿಗಳು ಅಂತ ಬಂದಾಗ ನಿಜವಾಗ್ಲೂ ಒಬ್ಬ ರೈತನಿಗೆ ಒಂದು ಅಧಿಕ ಲಾಭ ಹೆಂಗೆ ನಾವು ನಮ್ಮ ಬೆಳೆಗೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಆ ಬೆಳೆ ಬೆಳೆಯಕ್ಕೆ ಅನ್ನೋದನ್ನ ನಾವು ಯಾವ ತಳಿಗಳನ್ನ ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ಅವಲಂಬಿಸಿ. ಯಾವುದೇ ಒಂದು ತಳಿಗಳನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ನಮ್ಮ ಆ ವಾತಾವರಣಕ್ಕೆ ಮತ್ತೆ ಯಾವ ನಾವು ಸೀಸನ್ ಅಲ್ಲಿ ಕಾಲದಲ್ಲಿ ನಾವು ಬಿತ್ತಾ ಇದೀವಿ ಅದ್ರ ಬಗ್ಗೆ ಒಂಚೂರು ವಿಜ್ಞಾನಿಗಳ ಜೊತೆ ಸ್ವಲ್ಪ ಸಂಪರ್ಕ ಮಾಡಿಕೊಂಡು ಅಥವಾ ರೈತ ಸಂಪರ್ಕದಲ್ಲಿರುವಂತ ಯಾವ್ದಾದ್ರು ಒಬ್ಬ ತೋಟಗಾರಿಕೆ ಅಧಿಕಾರಿ ಜೊತೆಗೆ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಆ ತಳಿಗಳ ಆಯ್ಕೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಜೊತೆಗೆ ಆದಷ್ಟು ನೀವು ಯಾವಾಗ ಬೇಕಾದರೂ ಈ ಯೂನಿವರ್ಸಿಟಿಗೆ ಆಯ್ತು ಅಥವಾ ಕೆವಿಕೆಗೆ ಆಯ್ತು ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರ ಆಯ್ತು ಒಂದು ಫೋನ್ ಮಾಡಿ ಇಂತಹ ತಳಿಗಳನ್ನ ನಾವು ಉಳ್ಳಾಗಡ್ಡೆ ಹಾಕ್ತಾ ಇದೀವಿ ಇದಕ್ಕೆ ನಮ್ಮ ಒಂದು ವಾತಾವರಣಕ್ಕೆ ಯಾವ ತಳಿ ಸೂಕ್ತ ಅಂತ ನಮಗೆ ತಿಳಿಸ್ಕೊಡ್ರಿ ಅಂದ್ರೆ ವಿಜ್ಞಾನಿಗಳು ಅದಕ್ಕೆ ತಕ್ಕಂತೆ ಅವರ ವಾತಾವರಣಕ್ಕೆ ಮತ್ತೆ ಅವರ ಒಂದು ಬಿತ್ತನೆ ಸಮಯಕ್ಕೆ ಯಾವ ತಳಿ ಸೂಕ್ತ ಅನ್ನೋದು ಅವ್ರು ಹೇಳ್ಕೊಡ್ತಾರೆ. ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರೇ, ತುಂಬಾ ವಿಸ್ತೃತವಾಗಿ ತಳಿಗಳ ಒಂದು ಬಗ್ಗೆ ಮತ್ತೆ ಯಾವ ತಳಿಗಳನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಉತ್ತಮ ಇಳುವರಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಈರುಳ್ಳಿ ಬೆಳೆಯೊಳಗೆ ಆಧುನಿಕ ಉತ್ಪಾದನಾ ತಂತ್ರಜ್ಞಾನವನ್ನ ಅನುಸರಿಸಬೇಕು ಅಂತಂದಾಗ ಈ ತಳಿಗಳ ಆಯ್ಕೆ ಕೂಡ ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ದೀರಾ. ಈಗ ವಿಶೇಷವಾಗಿ ನಮಗೆ ಒಂದು ಉತ್ತಮವಾದ ಇಳುವರಿ ಬರಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಗಡ್ಡೆಗಳು ಆಗ್ಬೇಕು, ಆಮೇಲೆ ಅವು ಆರೋಗ್ಯದಿಂದ ಕಂಗೊಳಿಸಬೇಕು ಅಂತಂದಾಗ ಸಮಗ್ರ ಪೋಷಕಾಂಶಗಳು ಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ಕಳೆ ನಿಯಂತ್ರಣನೂ ಬಹಳ ಅವಶ್ಯಕತೆ ಇದೆ. ಸಮಗ್ರ ಪೋಷಕಾಂಶಗಳನ್ನ ಯಾವ ರೀತಿ ನಾವು ಈರುಳ್ಳಿ ಬೆಳೆಗಳಿಗೆ ನೀಡಬೇಕು, ಮತ್ತೆ ಈಗ ಕೆಲವೊಂದು ಮಲ್ಚಿಂಗ್ ಮಾಡೋದ್ರಿಂದ ಕಳೆ ನಿಯಂತ್ರಣ ಆಗೇ ಆಗುತ್ತೆ, ಆದ್ರೂ ಕೂಡ ಕಳೆ ನಿಯಂತ್ರಣವನ್ನು ಸಾಮಾನ್ಯವಾಗಿ ಮಾಡಬೇಕು ಅಂತಂದಾಗ ಹೇಗೆ ಕಳೆ ನಿಯಂತ್ರಣ ಆಗದೆ ಹೋದ್ರೆ ಹೇಗೆ ಒಂದು ಈರುಳ್ಳಿಗೆ ತೊಂದರೆ ಆಗ್ತದೆ ಇಳುವರಿಗೆ, ಆಮೇಲೆ ಹೇಗೆ ನಿಯಂತ್ರಣ ಮಾಡುವುದು, ಪೋಷಕಾಂಶಗಳು ಮತ್ತೆ ಕಳೆ ನಿಯಂತ್ರಣ ಎರಡನ್ನೂ ಕೂಡ ಸಂಕ್ಷಿಪ್ತವಾಗಿ ಯಾವ ರೀತಿ ನಮ್ಮ ರೈತರು ಈರುಳ್ಳಿ ಬೆಳೆ ಒಂದು ಬೆಳೆ ವಿಕಾರ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರೇ? ಉಳ್ಳಾಗಡ್ಡಿ ಇದು ಹೇಗಿದೆ ಅಂದ್ರೆ ನಾವು ಸ್ವಲ್ಪ ದಟ್ಟವಾಗಿ ಬೆಳೀತೀವಿ, ಆಗಲೇ ಇದನ್ನ ನಾವು ಮಲ್ಚಿಂಗ್ ಬಗ್ಗೆ ಹೇಳ್ಕೊಟ್ಟೆ. ಮಲ್ಚಿಂಗ್ ಎಲ್ಲಾ ರೈತರು ಮಾಡೋದಿಲ್ಲ, ಕೆಲವೊಬ್ಬ ರೈತರು ಮಲ್ಚಿಂಗ್ ಮಾಡದೇನೋ ಬೆಳೆಗಳನ್ನ ಬೆಳೀತಾರೆ. ಅಂತ ಟೈಮಲ್ಲಿ ಮುಖ್ಯವಾಗಿ ನಮ್ಮ ರೈತರಿಗೆ ಕಾಡುವುದಂದ್ರೆ ಕಳೆಗಳನ್ನು, ಹೆಂಗಪ್ಪ ಕಳೆಗಳನ್ನ ತೆಗೆಯೋದು, ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆಲಸಗಾರರು ದೊಡ್ಡ ಸಮಸ್ಯೆ. ಜೊತೆಗೆ ಪ್ರಧಾನಮಂತ್ರಿ ಹೇಳದಂಗೆ ಸಾವಯವ ಪದ್ಧತಿನೂ ಕೂಡ ನಾವು ಇದರಲ್ಲಿ ಸ್ವಲ್ಪ ಮಾಡ್ಕೊಂಡು ಹೋಗೋದ್ರಿಂದ ಭೂಮಿಯ ಆರೋಗ್ಯ ಜೊತೆಗೆ ಕಳೆ ನಿಯಂತ್ರಣ ಮತ್ತೆ ನಮ್ಮ ಇಳುವರಿ ಕೂಡ ಜಾಸ್ತಿ ಆಗಬೇಕಾಗ್ತದೆ. ಕಳೆ ನಿಯಂತ್ರಣ ಬಹಳ ಮುಖ್ಯ. ಒಂದು ಏನಪ್ಪ ಅಂದ್ರೆ ನಾವು ಮೊದಲನೇದಾಗಿ ಮಲ್ಚಿಂಗ್ ಮಾಡಿಕೊಂಡ್ರೆ ಒಂದು 70% ನಾವು ಇಲ್ಲಿ ಈ ಕಳೆಯನ್ನು ನಾವು ನಿಯಂತ್ರಣ ಮಾಡ್ಕೊಂಡು ಹೋಗ್ಬೋದು. ಈಗ ಎಲ್ಲಾ ರೈತರು ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಈಗ ನಾವು ಮಲ್ಚಿಂಗ್ ಇಲ್ಲದೆ ಮಾಡೋ ಟೈಮಲ್ಲಿ ಮುಖ್ಯವಾಗಿ ಏನ್ ಮಾಡಬೇಕು, ನಾವು ಬೆಳೆ ಬೆಳೆಯೋಕ್ಕಿಂತ ಮುಂಚಿತವಾಗಿ ಆ ಭೂಮಿಯನ್ನ ಸ್ವಲ್ಪ ಆದಷ್ಟು ಆಳವಾಗಿ ಉಳುಮೆ ಮಾಡಿ ಅಲ್ಲಿ ಯಾವ್ದೇ ತರ ಕಳೆಗಳು ಬೀಜಗಳು ಹೊರಗಡೆ ಬಂದು ಸಾಯುವಂತ ಒಂದು ಬಿಸಿಲು ಟೈಮಿಗೆ ಹೊರಗಡೆ ಬಂದು ಬೀಜಗಳು ನಾಶ ಆಗುವಂಗೆ ಒಂದು ನೀರ್ಲೆ ಹಾಕೋದಕ್ಕಾಗ್ತದ. ಜೊತೆಗೆ ಬೆಳೆಗಳು ಮುಖ್ಯವಾಗಿ ಬೆಳೆಯ ಒಂದು ಮೊದಲನೇ 45-50 ದಿನ ಇದೆ, ಈ ಒಂದು ಟೈಮಲ್ಲಿ ಯಾವುದೇ ತರದ ಕಳೆಗಳು ಇಲ್ಲದಂಗ ನಾವು ಅಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಒಂದೇದ್ ಏನಪ್ಪ ಅಂದ್ರೆ ಈ ನಾವು ಕೈ ಕಸ ತೆಗೆಯೋದು ನಮ್ಗೆ ಲೇಬರ್ಗಳು ಅಥವಾ ನಮ್ಗೆ ಏನು ಕಾರ್ಮಿಕರು ಸಿಕ್ಕರು ಅಂದ್ರೆ ಏನು ತೊಂದರೆ ಇಲ್ಲ, ಆದಷ್ಟು ಕೈ ಕಸ ತೆಗೀರಿ. ಇದರಿಂದ ನಮ್ಮ ಭೂಮಿಯ ಒಂದು ಪೋಷಕಾಂಶಗಳು ಹಂಗೆ ಇಟ್ಕೊಳ್ತದ, ಭೂಮಿಯ ಒಂದು ಕಸ ಕೈಗೆ ತೆಗೆಯೋದ್ರಿಂದ ಏನಾಗ್ತದೆ, ಮಣ್ಣು ಸ್ವಲ್ಪ ಮೆತ್ತಗಾಗತ್ತೆ, ಗಡ್ಡೆಗಳು ಕೂಡ ಅಗಲೇ ಆಗಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ. ಜೊತೆಗೆ ಏನಾಗ್ತದೆ, ಕೆಲವೊಂದು ಕಡೆ ನಮಗೆ ಈ ಆಳುಗಳು ಅಥವಾ ನಾವಿನ್ನ ಕಾರ್ಮಿಕರ ಸಿಗದಿದ್ದಾಗ ನಾ ಕೆಲವೊಂದು ಈ ಕಳೆನಾಶಕಗಳನ್ನ ನಾವು ಬಳಸ್ಕೋಬಹುದು. ಇದರಲ್ಲಿ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ತಂಡಿ ಮೆಸಲಿನದೊಂದು ಕಳೆನಾಶಕ ಬರ್ತದ. ಈ ತಂಡಿ ಮೆಸಲಿನ ನಾವು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದ ತಕ್ಷಣ 3-4 ml ಪ್ರತಿ ಲೀಟರ್ಗೆ ಈ ತಂಡಿ ಮೆಸಲಿನ ಹಾಕಿ ಸ್ಪ್ರೇ ಮಾಡೋದ್ರಿಂದ ಕೂಡ ನಾವು ಒಂದಷ್ಟು ಕಳೆಗಳನ್ನ ಅಂದ್ರೆ ಒಂದು 20-30 ದಿನವರೆಗೂ ಕಳೆಗಳನ್ನ ನಾವು ನಿಲ್ಲಿಸಬಹುದು ಅಥವಾ ಬಂದಾಗ ನೋಡ್ಕೋಬಹುದು. ಅದು ಸಪೋಸ್ ಅದು ಇಲ್ಲ ಅಂತಪ್ಪ ಇನ್ನೊಂದು ಆಕ್ಸಿಜನ್ ಫ್ಲೋರಸ್ ಅನ್ನೋದು ಇನ್ನೊಂದು ಬರ್ತದ, ಅದು ಕೂಡ 1.1 ml/L ನೀರಲ್ಲಿ ಹಾಕಿ ನಾವು ಸ್ಪ್ರೇ ಮಾಡೋದ್ರಿಂದ ಕೂಡ, ಅಂದ್ರೆ ಸ್ಪ್ರೇ ಅಂದ್ರೇನು, ನಾವು ಏನು ನಾವು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದ ಮೇಲೆ ಅದನ್ನ ಸ್ಪ್ರೇ ಮಾಡೋದ್ರಿಂದ ಹೊಸದಾಗಿ ಯಾವುದೇ ಕಸಗಳು ಅಲ್ಲಿ ಬರೋದಿಲ್ಲ. ನಾನು ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಆದಷ್ಟು ಈ ಔಷಧಿಯಿಂದ ನಾವು ಕಳೆನಾಶಕಗಳು ಮಾಡೋದನ್ನ ಬಿಟ್ಟು ಆದಷ್ಟು ಕೈಯಿಂದ ಅಥವಾ ನಾವು ಇನ್ನು ಮುಂಜಾಗ್ರತಾ ಕ್ರಮವಾಗಿ ನಾವು ಏನು ನೀಗಲ ಹೊಡೆದಿರ್ತೀವಲ್ಲ ಅದು ಮಾಡೋದ್ರಿಂದ ಕಳೆಗಳನ್ನು ನಿಯಂತ್ರಣ ಮಾಡೋದು ಒಳ್ಳೆಯದು. ಜೊತೆಗೆ ಮಲ್ಚಿಂಗ್ ಕ್ರಮವನ್ನು ಮಾಡೋದ್ರಿಂದಲೂ ಕೂಡ ಈ ಕಳೆಗಳನ್ನ ಕಡಿಮೆ ಮಾಡಬಹುದು. ಹಾಗಾಗಿ ಆದಷ್ಟು 90% ಅಷ್ಟು ನಾವು ರೈತರು ಏನ್ ಮಾಡಬೇಕು ಅಂದ್ರೆ ಈ ಕಳೆನಾಶಕಗಳ ಬಳಕೆಯನ್ನು ಮಾಡದೆ ಆದಷ್ಟು ಬೇರೆ ಬೇರೆ ತರ ಅದನ್ನ ಕಳೆಗಳನ್ನ ನಿಯಂತ್ರಣ ಮಾಡಿಕೊಂಡ್ರೆ ಒಳ್ಳೆಯದು. ಯಾನೋ ಇಲ್ಲ ನಮಗೆ ಕೊನೆ ಕೈ ಮೀರ್ತಿದ ಅಂದಾಗ ಮಾತ್ರ ನಾವು ಕಳೆನಾಶಕಗಳನ್ನ ಬಳಕೆ ಮಾಡಬೇಕು. ಈಗ ಇನ್ನೊಂದೇನಪ್ಪಾ ಅಂದ್ರೆ ಈ ಕಳೆ ಆದ್ರೆ ಹೇಳಿ ನಿಮಗೆ ಪೋಷಕಾಂಶಗಳ ಜೊತೆಗೆ ತುಂಬಾ ಒಂದು ಪೈಪೋಟಿಯನ್ನು ನೀಡ್ತಿರ್ತದೆ, ಹಾಗಾಗಿ ಬೆಳೆಗಳು ಕೂಡ ಒಂದು ಹಾನಿ ಆಗುತ್ತೆ. ಈಗ ಯಾವುದೇ ಒಂದು ಬೆಳೆಗೆ ನಾವು ಒಂದು ಬೆಳೆ ಉತ್ತಮ ಬೆಳೆ ಬರಬೇಕಂದ್ರೆ ಅದಕ್ಕೆ ಸಿಗುವಂತ ಪೋಷಕಾಂಶಗಳು ಬಹಳ ಮುಖ್ಯ. ಈಗ ಏನಾಗುತ್ತೆ ಅಂದ್ರೆ ಪೋಷಕಾಂಶಗಳು ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನ ನಾವು ಒಂದು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಸ್ವಲ್ಪ ಮಣ್ಣು ಪರೀಕ್ಷೆ ಮಾಡಿಕೊಂಡು ನಮ್ಮ ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟಿದಾವೆ ಅಂತ ತಿಳ್ಕೊಂಡು ಆ ಪೋಷಕಾಂಶಗಳನ್ನ ಆಮೇಲೆ ಬೆಳೆ ಹಾಕಿದ ಮೇಲೆ ಕೊಡೋದು ಬಹಳ ಉತ್ತಮ. ಆದಷ್ಟು ಮಣ್ಣು ಪರೀಕ್ಷೆ ಮಾಡಿಸಿ. ಈಗ ನಮ್ಮ ಒಂದು ಮಾಹಿತಿ ಮತ್ತೆ ನಮ್ಮ ವಿಜ್ಞಾನಿಗಳ ಒಂದು ಸಲಹೆ ಪ್ರಕಾರ ನೋಡ್ಬೇಕಂದ್ರೆ ಒಂದು ಉಳ್ಳಾಗಡ್ಡಿ ಒಂದು ಎಕರೆ ನಾವು ಮಾಡ್ತೀವಪ್ಪ ಅಂದ್ರೆ ಕನಿಷ್ಠ ನಮಗೆ 56.8 ಕಿಲೋಗ್ರಾಮ್ ಅಷ್ಟು ನಮಗೆ ಸಾರಜನಕ, 36 ಕಿಲೋಗ್ರಾಮ್ ಅಷ್ಟು ನಮಗೆ ರಂಜಕ, ಮತ್ತೆ 56-57 ಕಿಲೋಗ್ರಾಮ್ ಅಷ್ಟು ನಮಗೆ ಪೊಟ್ಯಾಶ್ ಬೇಕಾಗುತ್ತದೆ. ಸೊ ಇದನ್ನ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಮುಖಾಂತರ ಹೇಳ್ತೀವಿ ನಾವು. ಆಗ ನಮ್ಗೆ ಇದು ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ, ನಾವು ಇದನ್ನ ಯೂರಿಯಾ ಮುಖಾಂತರನೋ ಅಥವಾ DAP ಮುಖಾಂತರನೋ ಕೊಡಬೇಕಾಗ್ತದೆ. ಮೊದಲು ನಾವು ಬೆಳೆ ಹಾಕುವ ಟೈಮಿಗೆ ಕನಿಷ್ಠ ಒಂದು 50 ಪ್ರಮಾಣ, ಈಗ ಒಂದ 100 kg ನಾನು ಯೂರಿಯಾ ಹೇಳಿದ್ರಂದ್ರೆ 50 kg ಅಷ್ಟು ಯೂರಿಯಾನ ನಾವು ಭೂಮಿಯನ್ನು ಮಾರ್ತಿಕೆಲ್ಲ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಅಥವಾ ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿ ಮಾಡೋ ಟೈಮಿಗೆ ಈ DAP ಮತ್ತೆ ಪೊಟ್ಯಾಶ್ ಆಮೇಲೆ ಅರ್ಧ ಪ್ರಮಾಣದಷ್ಟು ಯೂರಿಯಾನ ಕೊಡಬೇಕಾಗತ್ತೆ. ಆಮೇಲೆ ಇನ್ನೂ 50% ಯೂರಿಯಾ ಉಳಿತದಲ್ಲ, ಅದನ್ನೇನ್ ಮಾಡ್ಬೇಕು ಅಂದ್ರೆ ಒಂದು ಕಸ ತೆಗಿತೇವೆ 40-45 ದಿನಕ್ಕೆ. ನೆಕ್ಸ್ಟ್ ಟೈಮ್ ನಾವು ಕಸ ತೆಗೋ ಟೈಮಿಗೆ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡಿದ್ವಿ, ಈ ಉಳಿದಿದ್ದ ಒಂದಿಷ್ಟು ಸಾರಜನಕ ಅಥವಾ ನಮ್ಮ ಯೂರಿಯಾನ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ಇದು ಒಂದು ಬೆಳೆಗೆ ಬೇಕಾಗುವಂತ ಮುಖ್ಯವಾದ ಒಂದು ಮೂರು ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು. ನಮಗೆ ಕೆಲವು ರೈತರು ಸಾವಯವ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಅಂತ ಇರ್ತದ, ಈ ಕೊಟ್ಟಿಗೆ ಗೊಬ್ಬರ ಆದಷ್ಟು ಹೆಚ್ಚಿಗೆ ಆಗ್ಬೇಕಾಗ್ತದೆ. ಈ ಉದಾಹರಣೆಗೆ ನಾವು ಒಂದು 2.5 ಎಕರೆಗೆ ಒಂದು 30 ಟನ್ ಕೊಟ್ಟಿಗೆ ಗೊಬ್ಬರ ಹೇಳ್ತೀವಿ. ಸೊ ಹಂಗಾಗಿ ಎಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಮಾಡ್ತೀವಿ ಅಷ್ಟು ಭೂಮಿ ಒಂದ್ ಸ್ವಲ್ಪ ಹದ ಆಗಿರ್ತದೆ, ಎಷ್ಟು ಭೂಮಿ ಹದ ಆಗಿರ್ತದ ಅಷ್ಟು ನಮಗೆ ಒಳ್ಳೆ ಒಂದು ಗೆಡ್ಡೆಗಳು ಬರ್ತವೆ. ಜೊತೆಗೆ ಈ ಸಾವಯವ ಗೊಬ್ಬರ ಬಂದು ತಗೊಂಡಾಗ ನಮಗೆ ಈ ವರ್ಮಿ ಕಾಂಪೋಸ್ಟ್ ಬರ್ತದೆ, ಎರೆಹುಳ ಗೊಬ್ಬರ ಅಂತ ಹೇಳ್ತೀವಿ ನಾವು. ಎರೆಹುಳ ಗೊಬ್ಬರ ನಾವು 1 ಟನ್ ಅಷ್ಟು ಒಂದು ಎಕರೆಗೆ ಹಾಕ್ತೀವಪ್ಪ ಅಂದ್ರೆ ನಾವೇನ್ ಆಗಲೇ ನಿಮ್ಗೆ ಶಿಫಾರಸು ಮಾಡಿದ್ದೇವೆ ಸಾರಜನಕ, ಅದರಲ್ಲಿ 50% ಸಾರಜನಕ ನಾವು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಕೆಮಿಕಲ್ ನಾವು ಅಲ್ಲಿ ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಸಲ್ಫರ್ ಅಂತ ಒಂದು ಇನ್ನೊಂದು ಗೊಬ್ಬರ ಬರ್ತದೆ, ಇದು ಮಾರ್ಕೆಟ್ ನಾಗ ಸಿಗ್ತದೆ ಸಲ್ಫರ್ ಅಂತ. ಯಾಕಂದ್ರೆ ಒಂದು ಉಳ್ಳಾಗಡ್ಡೆ ಒಂದು ಘಾಟ ಅಂತ ಇರ್ತಲ್ಲ, ಆ ಘಾಟ ಮುಖ್ಯವಾಗಿ ಅವಲಂಬಿತವಾಗಿರುತ್ತೆ ಈ ಸಲ್ಫರ್ ಮೇಲೆ. ಹಂಗಾಗಿ 1 ಎಕರೆಗೆ ಒಂದು ಕನಿಷ್ಠ 45 kg ಅಷ್ಟು ನಾವು ಈ ಸಲ್ಫರ್ನ ತಟ್ಟೆ ಜಿಪ್ಸಂ ಮುಖಾಂತರ ಗಡ್ಡೆಗಳ ಒಂದು ಸೈಜ್ ಮತ್ತೆ ಗಾತ್ರ ಕೂಡ ಬದಲಾಗ್ತದೆ, ಒಂದು ಒಳ್ಳೆ ಕ್ವಾಲಿಟಿ ಕೂಡ ನಮಗೆ ಒಳ್ಳೆ ಕ್ವಾಲಿಟಿನಾಗಿ ಪಡ್ಕೋಬಹುದು. ಇಷ್ಟು ಮುಖ್ಯವಾಗಿ ನಾವು ಮುಖ್ಯವಾದ ಒಂದು ರಾಸಾಯನಿಕ ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಕೊಡಬಹುದು. ಜೊತೆಗೆ ಇಳುವರಿ ನಮಗೆ ಇವಷ್ಟೇ ಗೊತ್ತಾಗಲ್ಲ, ಗಿಡಗಳಿಗೆ ಮೈಕ್ರೋ ನ್ಯೂಟ್ರಿಯಂಟ್ ಕೂಡ ಅಷ್ಟೇ ಮುಖ್ಯ. ಸೊ ಹಂಗಾಗಿ ಜಿಂಕ್ ಸಲ್ಫೇಟ್ ಅಂತ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಸಿಗುತ್ತೆ, ಇದರಲ್ಲಿ ಜಿಂಕು ಮತ್ತೆ ಸಲ್ಫರ್ ಎರಡು ಇರ್ತವ, ಅದು ಕನಿಷ್ಠ 3-4 grams ಪರ್ ಲೀಟರ್ ನಂಗೆ ಸ್ಪ್ರೇ ಮಾಡ್ಕೋಬೇಕಾಗ್ತದೆ. ವಿಜಯಕುಮಾರ್ ರಾಠೋಡ್ ಅವರೇ, ತುಂಬಾ ವಿಸ್ತೃತವಾಗಿ ಇಲ್ಲಿ ತನಕ ಕಳೆ ನಿಯಂತ್ರಣ ಮಾಡೋ ಬಗ್ಗೆ ಆಮೇಲೆ ಸಮಗ್ರ ಪೋಷಕಾಂಶಗಳ ಕುರಿತಂತೆ ಮಾಹಿತಿ ನೀಡಿದ್ದೀರಾ. ಪೋಷಕಾಂಶಗಳು ಇದ್ದಾಗ ಮಾತ್ರ ಒಂದು ಒಳ್ಳೆಯ ಬೇರುಗಳು ಉಳ್ಳಗಡ್ಡೆಗೆ ಬರ್ತದೆ, ಮತ್ತೆ ಆಮೇಲೆ ಉಳ್ಳಗಡ್ಡೆಯ ಒಂದು ಗಾತ್ರನು ಚಲೋ ಆಗ್ತದೆ. ಆರೋಗ್ಯದಾಯಕ ಔಷಧಿಗಳು ಪೋಷಕಾಂಶಗಳು ಹಾಕೋದ್ರಿಂದ ಗ್ರಾಹಕನ ಒಂದು ಬೇಡಿಕೆಗೆ ತಕ್ಕಂತೆ ಉತ್ತಮವಾದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ರೆ ತುಂಬಾ ಸಂತೋಷ. ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರೇ, ಸಸ್ಯ ಪ್ರಚೋದಕಗಳು, ಕೆಲವೊಂದಿಷ್ಟು ಸಸ್ಯ ಪ್ರಚೋದಕಗಳನ್ನ ನಾವು ಉಪಯೋಗ ಮಾಡಿದ್ರೆ ಉತ್ತಮವಾದ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಹೇಗೆ? ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ರೈತರನ್ನ ಬಾಧಿಸುವಂತದ್ದು, ಎಂತಹ ಪ್ರಸಂಗ ಬಂದ್ರೂ ಕೂಡ ಈರುಳ್ಳಿಯನ್ನ ಬಹು ದಿನಗಳ ಕಾಲ ನಾವು ಸಂಗ್ರಹಿಸಿರ್ಲಿಕ್ಕೆ ಸಾಧ್ಯ ಆದ್ರೆ ಉತ್ತಮ ಬೆಲೆಯನ್ನ ನಾವು ಪಡಿಬಹುದು, ಉತ್ತಮ ಮಾರುಕಟ್ಟೆ ಬಂದಾಗ ಮಾತ್ರ ಮಾರಾಟ ಮಾಡುವ ಸಾಧ್ಯತೆ ಇರ್ತದೆ. ಆಮೇಲೆ ಗ್ರಾಹಕರಿಗೆ ಕೂಡ ತುಂಬಾ ದಿನಗಳ ಕಾಲ ಈರುಳ್ಳಿಗಳನ್ನ ರಕ್ಷಣೆ ಮಾಡಿ ಮನೆಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಿಂಗಾಗಿ ಗ್ರಾಹಕರಿಗೆ ಮತ್ತು ರೈತರಿಗೆ ಇಬ್ಬರಿಗೂ ಕೂಡ ಅನುಕೂಲ ಆಗೋ ನಿಟ್ಟಿನೊಳಗ ಈ ಒಂದು ಹೆಚ್ಚು ದಿನ ಈರುಳ್ಳಿಯನ್ನ ಸಂಗ್ರಹಿಸಿಡ್ಲಿಕ್ಕೆ ಕಟಾವು ಮಾಡುವ ಸಂದರ್ಭದೊಳಗ ಏನಾದ್ರೂ ವಿಶೇಷ ಉಪಾಯಗಳನ್ನು ಮಾಡಬೇಕು ಹೇಗೆ? ಈ ಕುರಿತಂತೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ಬೋದಾ ಡಾಕ್ಟರ್ ವಿಜಯಕುಮಾರ್ ರಾಠೋಡ್ ಅವರೇ? ಈಗ ಸಸ್ಯ ಪ್ರಚೋದಕಗಳ ಬಳಕೆ ಬಹಳಷ್ಟು ಜನಕ್ಕೆ ಬಹಳ ಗೊತ್ತಿಲ್ಲ. ಹೆಚ್ಚಾಗಿ ನಾವು ಈಗಾಗಲೇ ಗೊತ್ತಿರುವಂಗೆ ಉಳ್ಳಾಗಡ್ಡಿನ ಮಳೆಗಾಲದಲ್ಲಿ ನಾವೇನು ಬೆಳೀತಲ್ಲ ಅದು ಜಾಸ್ತಿ ಬೆಳೆಯಲಾಗಲ್ಲ, ಅದೇ ನಾವು ಚಳಿಗಾಲದಲ್ಲಿ ಬೆಳೆದಂತ ಉಳ್ಳಾಗಡ್ಡಿನ ಹೆಚ್ಚಿನ ಕಾಲದಲ್ಲಿ ನಾವು ಸಂಗ್ರಹಿಸಿರಬಹುದು. ಹಾಗಾಗಿ ಈ ಸಸ್ಯ ಪ್ರಚೋದಕಗಳ ಬಳಕೆಯನ್ನು ಕೂಡ ನಾವು ಈ ಒಂದು ಉಳ್ಳಾಗಡ್ಡಿನ ಸಂಸ್ಕರಿಸುವುದು ಅಥವಾ ನಾವು ಏನು ಹೆಚ್ಚಿನ ಇಡುವಕ್ಕೆ ಇದು ಸಸ್ಯ ಪ್ರಚೋದಕ ಕೂಡ ಒಂದು ಒಳ್ಳೆಯ ಒಂದು ಪಾತ್ರ ವಹಿಸ್ತದೆ. ಮುಖ್ಯವಾಗಿ ನಮಗೆ ಮೊದಲ ಹೇಳಬೇಕಂದ್ರೆ ಈ ಸಸ್ಯ ಪ್ರಚೋದಕಗಳ ಬಳಕೆಯನ್ನು ನಾವು ಇಳುವರಿ ಜಾಸ್ತಿ ಮಾಡಕ್ಕೂ ಕೂಡ ನಾವು ಬಳಕೆ ಮಾಡ್ಕೋಬಹುದು. ಉದಾಹರಣೆಗೆ ಏನಬೇಕಂದ್ರೆ ಈ ನಾವು ಈರುಳ್ಳಿನ ಬೀಜ ಬಿತ್ತಿದ ಒಂದು 50 ದಿನಕ್ಕೆ ಮಿರಾಕ್ಯುಲಾನ್ನ 2000 ppm ಮತ್ತೊಂದು ಔಷಧಿ ಸಿಗ್ತದೆ. ಈ ಮಿರಾಕ್ಯುಲಾನ್ ನಾವು ಪ್ರತಿ ಲೀಟರ್ ನೀರಿಗೆ 2 ml ಹಾಕೋದ್ರಿಂದ ನಾವೇನಾಗತ್ತೆ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೋಬಹುದು. ಅದ್ರ ಜೊತೆಗೆ ಈ ಸೈಟೋಝೈಮ್ ಅಂತ ಬರ್ತದೆ, ಎಲ್ಲ ಸಾವಯವ ಉತ್ಪನ್ನಗಳು ಸೈಟೋಝೈಮ್ ಮತ್ತೊಂದು ಪ್ರತಿ ಒಂದು 100 ml ನೀರಿಗೆ ಅಥವಾ 0.2 ನಾವು ಬೇರೆಗಳನ್ನ ಅದ್ದಿ ಅಥವಾ ನಾವೇನ್ ನಾಟಿ ಮಾಡ್ತೀವಿ ಅದ್ದಿ ಹಾಕೋದ್ರಿಂದ ಕೂಡ ನಮ್ಗೆ ಇದು ಹೆಚ್ಚಿನ ಒಂದು ಗಡ್ಡೆಯ ಬೆಳವಣಿಗೆ ಮತ್ತೆ ಗಡ್ಡೆಯ ಒಂದು ಗಾತ್ರ ಕೂಡ ಹೆಚ್ಚಿಗೆ ಮಾಡಕ್ಕೆ ನಮಗೆ ಉಪಯೋಗ ಆಗ್ತದೆ. ಇದು ಎರಡು ನಮಗೆ ಏನಾಗ್ತದೆ ಹೆಚ್ಚಾಗಿ ನಮಗೆ ಇಳುವರಿ ಜಾಸ್ತಿ ಮಾಡಕ್ಕೆ ಮಿರಾಕ್ಯುಲಾನ್ ಮತ್ತೆ ಸೈಟೋಝೈಮ್ ಅನ್ನೋದು ಒಂದು ಸಸ್ಯ ಪ್ರಚೋದಕಗಳನ್ನು ನಾವು ಬಳಕೆ ಮಾಡಿಕೊಂಡು ರೈತ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ಉಳ್ಳಾಗಡ್ಡಿ ನಾವು ಕೆಲವೊಂದು ಏನಾಗುತ್ತೆ ಕಟಾವು ಮಾಡಿದ ತಕ್ಷಣ ಒಳ್ಳೆ ಬೆಳೆ ಇಳುವರಿ ಬಂದ್ರೂ ಕೆಲವೊಂದ್ಸಲ ನಮಗೆ ಲಾಭ ಆಗೋದಿಲ್ಲ ಅಥವಾ ಹೆಚ್ಚಿನ ಒಂದು ಬೆಲೆ ಸಿಗೋದಿಲ್ಲ. ಹಂಗಾಗಿ ಅದನ್ನ ಹೆಚ್ಚು ದಿನ ನಾವು ಸಂರಕ್ಷಿಸಿದಕ್ಕೆ ಒಂದು ಒಂದೇನಾದ್ರೂ ನಾವು ನಮ್ಮ ತಲೆಯಲ್ಲಿ ಇತ್ತುಪ್ಪ ಅಂದ್ರೆ ಅದು ಏನಾಗುತ್ತೆ ಹೆಚ್ಚಿನ ಯಾವಾಗ ನಮಗೆ ಹೆಚ್ಚಿನ ಬೆಲೆ ಸಿಗ್ತದೆ ಆ ಟೈಮಲ್ಲಿ ನಾವು ಮಾಡ್ಕೊಂಡು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಅದಕ್ಕೆ ತಕ್ಕಂತೆ ಒಂದಿಷ್ಟು ನಾವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದರಲ್ಲಿ ಒಂದೇದಾಗಿ ಸಸ್ಯ ಪ್ರಚೋದಕ ಬಳಕೆ ಮಾಡಿಕೊಂಡು ನಾವು ಈ ಒಂದು ಈರುಳ್ಳಿನ ಹೆಚ್ಚು ದಿನ ಸಂಗ್ರಹಕ್ಕೆ ಸಂಗ್ರಹಣೆ ಮಾಡಬಹುದು. ಉದಾಹರಣೆ ಹೇಳಬೇಕಂದ್ರೆ ಈ ಮ್ಯಾಲಿಕ್ ಹೈಡ್ರಾಜೈಡ್ ಅಂತ ಒಂದು ಔಷಧಿ ಸಿಗ್ತದೆ. ಇದು ಮ್ಯಾಲಿಕ್ ಹೈಡ್ರಾಜೈಡ್ ಇದನ್ನ ಬಳಕೆ ಮಾಡೋಕ್ಕಿಂತ ಮುಂಚೆ ಒಂದು ವಿಜ್ಞಾನಿಗಳ ಒಂದು ಸಲಹೆ ಪಡ್ಕೊಂಡು ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಇದು ಹೆಚ್ಚು ಹಾಕಿದ್ರು ನಮ್ಮ ಗಿಡಗಳಿಗೆ ಒಂದು ಕುಂಠಿತ ಆಗ್ತದೆ, ಅದು ಬೆಳವಣಿಗೆ ಕುಂಠಿ ಆಗ್ತದೆ ಹಂಗಾಗಿ ತುಂಬಾ ಕಡಿಮೆ ಹಾಕಿದ್ರು ಅಷ್ಟೊಂದು ಅವ್ರಿಗೆ ಉಪಯೋಗ ಆಗೋದಿಲ್ಲ. ಹಂಗಾಗಿ ಮ್ಯಾಲಿಕ್ ಹೈಡ್ರಾಜೈಡ್ ನ ಒಂದು 2000-2500 ppm ನ ನಾವು ಅಂದ್ರೆ ಹೆಚ್ಚು ಕಮ್ಮಿ ಒಂದು 75 ದಿನಗಳ ನಂತರ ಬೆಳವಣಿಗೆ ಅಂದ್ರೆ ಒಂದು 75 ದಿನಗಳ ನಾವು ಏನ್ ನಾಟಿ ಮಾಡ್ತೇವೆ 75 ದಿನ ಆದ್ಮೇಲೆ ಇದನ್ನ ಹಾಕೋದ್ರಿಂದ ನಮ್ಗೆ ಗಡ್ಡೆಗಳನ್ನು ನಾವು 3-4 ತಿಂಗಳಷ್ಟು ನಾವು ಸಂಗ್ರಹಣೆ ಮಾಡಕ್ಕೆ ಒಂದು ಅವಕಾಶ ಐತಿ. ಆ ಮ್ಯಾಲಿಕ್ ಹೈಡ್ರಾಜೈಡ್ ಜೊತೆಗೆ ಇನ್ನೊಂದು ಬರ್ತದೆ ಕ್ಯಾಜೋಕ್ಸ್ ಅಂತ ಬರ್ತದೆ. ಕ್ಯಾಜೋಕ್ಸ್ ಅಂತ ಒಂದು ಔಷಧ ಅದು 400 ಲೀಟರ್ ನೀರಿಗೆ 4 kg ಮಿಕ್ಸ್ ಮಾಡಿ ಯಾವಾಗ ನಮ್ಮ ಎಲೆಗಳು ನಮ್ಮ ಏನು ಈರುಳ್ಳಿ ಎಲೆಗಳು ಇರ್ತಾವಲ್ಲ ಅದು 30% ಅಲ್ಲ ಶೇಕಡ 30% ಎಲೆಗಳು ಯಾವಾಗ ಒಣಗಿರ್ತಾವಲ್ಲ ಆ ಟೈಮಲ್ಲಿ ಇದನ್ನ ನಾವು ಸ್ಪ್ರೇ ಅಥವಾ ಬುಡಕ್ಕೆ ಭೂಮಿಗೆ ಹಾಕೋದ್ರಿಂದ ಕೂಡ ನಾವು ಈ ಒಂದು ಈರುಳ್ಳಿಯ ಗಡ್ಡೆಗಳನ್ನ ಹೆಚ್ಚಿದ್ರೆ ನಾವು ಸಂಗ್ರಹಣೆ ಮಾಡಕ್ಕೆ ಒಂದು ಅವಕಾಶ ಇದೆ. ಜೊತೆಗೆ ಕಟಾವು ಮಾಡೋ ಟೈಮಿಗೆ ಸ್ವಲ್ಪ ರೈತರು ಒಂದು ಗಮನ ಇಟ್ಕೋಬೇಕಾಗ್ತದೆ. ಯಾವಾಗ ಈ ಮಳೆಗಾಲದಲ್ಲಿ ಕಟಾವು ಮಾಡೋದು ಸ್ವಲ್ಪ ಕಷ್ಟಕರ, ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಮತ್ತೆ ತೇವಾಂಶ ಇರೋದ್ರಿಂದ ಎಲೆಗಳು ಬೇಗ ಒಣಗೋದಿಲ್ಲ. ಯಾಕಂದ್ರೆ ರೈತರು ಎಲೆಗಳು ಒಣಗಿದ ನೋಡಿಕೊಂಡು ನಾವು ಅದನ್ನ ಕಟಾವು ಮಾಡಬೇಕಾಗ್ತದೆ. ಹಂಗಾಗಿ ಈಗ ಇಳುವರಿ ಮತ್ತೆ ನಮ್ದು ಸಂರಕ್ಷಣೆ ಅಥವಾ ಸಂಗ್ರಹಿಸಲು ಆ ಗಡ್ಡೆಗಳನ್ನ ಸಂಗ್ರಹಿಸಬೇಕಂದ್ರೆ ಈ ಮಳೆಗಾಲದ ಬಂದಿರುವಂತ ಗಡ್ಡೆಗಳಿಗೆ ಸ್ವಲ್ಪ ಕಷ್ಟ. ಅದೇ ಚಳಿಗಾಲದಲ್ಲಿ ಹಾಕಿರೋ ಬೆಳೆಗಳಿಗಿದ್ದಾದ್ರೆ ಈ ಯಾವಾಗ ಎಲೆಗಳು ಸ್ವಲ್ಪ ಹಳದಿ ಬಣ್ಣ ತಿರುಗಿ 50% ಬಾಗಿರ್ತಾವಲ್ಲ ಆ ಟೈಮಲ್ಲಿ ಕಟಾವು ಮಾಡೋದ್ರಿಂದ ನಮಗೆ ಒಂದು ಗಡ್ಡೆಗಳ ಬಲಿವಿಕೆ ಚೆನ್ನಾಗಾಗ್ತದೆ. ಆಮೇಲೆ ಕಟಾವು ಆದ್ಮೇಲೆ ಕೂಡ ಈ ಗಡ್ಡೆಗಳನ್ನ ನಾವು ಸಂಗ್ರಹಿಸೋದಕ್ಕೆ ಒಂದು ಒಳ್ಳೆ ಮಾರ್ಗ. ಇನ್ನೊಂದು ಏನ್ ಮಾಡ್ತೀವಿ ರೈತರಿಂದ ಅದನ್ನ ಕಟಾವು ಮಾಡಿ ಒಣಗಿಸೋ ಟೈಮಿಗೆ ನಾವು ಅದನ್ನು ಕಟ್ ಮಾಡ್ತೀವಿ ಎಲೆಗಳನ್ನು ನಾವು ಮೇಲುಗಳನ್ನ ಕಟಾವು ಕಟ್ ಮಾಡೋ ಟೈಮಿಗೆ ಗಡ್ಡೆಗಳನ್ನ ಹಚ್ಚಿದೆ ಅದನ್ನು ನಾವು ಕಟ್ ಮಾಡಬಾರ್ದು. ಮೇಲುಗಡೆ ಕುತ್ತಿಗೆ ಇರ್ತಲ್ಲ ನಮ್ಮ ಗಡ್ಡೆಯ ಕುತ್ತಿಗೆ ಮೇಲುಗಡೆ ಒಂದು 2-2.5 cm ಒಂದು ಜಾಗ ಬಿಟ್ಟು ಮೇಲುಗಡೆ ಕಟ್ ಮಾಡಬೇಕು. ಗಡ್ಡೆಯ ಮೇಲೆ ತುದಿ ಇರ್ತಲ್ಲ ಅದು ಏನು ನಾವು ನೆಕ್ ಅಂತ ಹೇಳ್ತೀವಿ ಆ ತುದಿ ಮೇಲೆ ಒಂದು 2-2.5 cm ಒಂದು ಎಲೆ ಭಾಗವನ್ನು ಬಿಟ್ಟು ಕಟ್ ಮಾಡೋದ್ರಿಂದ ಅದೇನಾಗುತ್ತೆ ಗಡ್ಡೆಗಳು ಕಂಪ್ಲೀಟ್ ಒಣಗಿದ ಮೇಲೆ ಅದು ಫುಲ್ ಆಗಿ ಸುತ್ತಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಗಡ್ಡೆಗಳು ಹಾಳಾಗೋದಿಲ್ಲ. ಅಂತ ಗಡ್ಡೆಗಳನ್ನು ನಾವು ಬೇಕಾದ್ರೆ 2-3 ತಿಂಗಳಷ್ಟು ಚೆನ್ನಾಗಿ ಒಣಗಿದ ಮೇಲೆ ನಾವು ಅದನ್ನ ಸ್ವೀಕರಿಸಬಹುದು. ಯಾವಾಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ನಮಗೆ ಲಾಭ ಸಿಗ್ತಿಲ್ಲ ಅಂತ ಟೈಮಲ್ಲಿ ಇದನ್ನ ತೆಗೆದ್ಬಿಟ್ಟು ಮಾರ್ಕೆಟ್ ಮಾಡ್ಕೋಬಹುದು. ಇಲ್ಲಿ ತನಕ ಈರುಳ್ಳಿ ಬೆಳೆಯಲ್ಲಿ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತಂತೆ ನಾವು ಸಮಗ್ರವಾಗಿ ಚರ್ಚೆ ಮಾಡಿದ್ವಿ. ನಮ್ಮ ರೈತ ಬಾಂಧವರಿಗೆ ಅದು ಈರುಳ್ಳಿ ಬೆಳೆ ಬೆಳೆಯಬೇಕು ಆದಂತಹ ಒಂದು ಸೂಕ್ತವಾದ ವಾತಾವರಣ ಹೆಂಗಿರಬೇಕು ಮತ್ತೆ ಮಲ್ಚಿಂಗ್ ಮತ್ತು ಹನಿ ನೀರಾವರಿ ಮಾಡೋದ್ರಿಂದ ಹೇಗೆ ಉತ್ತಮ ಗುಣಮಟ್ಟದ ಇಳುವರಿಯನ್ನ ತಗೊಳ್ಬಹುದು? ತಳಿಗಳ ಆಯ್ಕೆ ಕೂಡ ಬಹಳ ಮುಖ್ಯ. ಕಳೆ ನಿಯಂತ್ರಣ ಮಾಡುವಂತದ್ದು, ಮತ್ತೆ ಸಮಗ್ರ ಪೋಷಕಾಂಶಗಳನ್ನು ಉಪಯೋಗ ಮಾಡುವಂತಹದ್ದು, ಸಸ್ಯ ಪ್ರಚೋದಕಗಳನ್ನು ಬಳಸುವಂತಹದ್ದು, ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಬಂದಿರುವಂತಹ ಈರುಳ್ಳಿ ಉತ್ಪನ್ನ ಹೆಚ್ಚು ದಿನಗಳ ಕಾಲ ಸಂಗ್ರಹವಾಗಬೇಕು. ಆ ನಿಟ್ಟಿನೊಳಗೆ ಕಟಾವು ಮಾಡುವ ಬಗೆ ಹೇಗೆ, ಈ ಕುರಿತಂತೆ ವಿಸ್ತೃತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ನೀಡಿದ್ದೀರಾ? ಜೂನ್ ಜುಲೈದಲ್ಲಿ, ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಜನವರಿ, ಮೂರು ಸಮಯ ಪ್ರತಿ ವರ್ಷ ನಾವು ಈರುಳ್ಳಿ ಬೆಳೆಯನ್ನು ಬೆಳೆಯಬಹುದು. ಖಂಡಿತವಾಗಿ ಕೂಡ ಒಳ್ಳೆ ಲಾಭದಾಯಕವಾಗಿ ಬೆಳೆ ಮಾಡ್ಕೊಳ್ಬೇಕಾದಂತಹ ಒಂದು ಉತ್ತಮ ವಾತಾವರಣ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅನ್ನೋದನ್ನು ಕೂಡ ಹೇಳಿದ್ರಿ. ನಮ್ಮ ರೈತ ಬಾಂಧವರು ತಾವು ಹೇಳಿದ ಎಲ್ಲ ಮಾತುಗಳನ್ನು ಗಮನಿಸಲಿ. ನಾವು ಇವತ್ತು ವೈಜ್ಞಾನಿಕವಾಗಿ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಉತ್ತಮ ಗುಣಮಟ್ಟದ ಇಳುವರಿಯನ್ನ ಪಡ್ಕೊಳ್ಳಿಕ್ ಸಾಧ್ಯ ಆದಾಗ ಒಳ್ಳೆ ಮಾರುಕಟ್ಟೆ ಬರ್ತದೆ, ಮತ್ತೆ ನಾವು ಸ್ವಾವಲಂಬಿಯಾಗಿ ಹೆಚ್ಚು ಯಶಸ್ವಿಯಾಗಿ ಪ್ರಗತಿಪರ ರೈತರಾಗಿ ನಮ್ಮ ಜೀವನವನ್ನ ನಿರ್ವಹಣೆ ಮಾಡಬಹುದು. ಆ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಯಶಸ್ವಿಯಾಗಲಿ ಅಂತ ಹಾರೈಕೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ಯಶಸ್ವಿ ಪ್ರಾಧ್ಯಾಪಕರು, ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಆರ್ಭಾವಿಯೊಳಗೆ ಸರ್ಕಾರಿ ವಿಜ್ಞಾನ ವಿಭಾಗದೊಳಗೆ ಸಾಕಷ್ಟು ವಿಸ್ತೃತ ಅನುಭವ ಉಳ್ಳಂತವರು, ತಾವು ಇಲ್ಲಿಯವರಿಗೆ ಬಂದು ನಮ್ಮ ರೈತ ಬಾಂಧವರಿಗೋಸ್ಕರ ವಿಸ್ತೃತವಾಗಿ ಈರುಳ್ಳಿ ಬೆಳೆಯಲ್ಲಿ ಇರುವಂತಹ ಆಧುನಿಕ ಉತ್ಪಾದನಾ ತಾಂತ್ರಿಕತೆಗಳ ಕುರಿತಂತೆ ಉತ್ತಮ ಮಾಹಿತಿಯನ್ನು ನೀಡಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ, ಆಕಾಶವಾಣಿ ಧಾರವಾಡ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಈರುಳ್ಳಿ ಬೆಳೆ ತಾಂತ್ರಿಕತೆ ಈ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಈಗ ಬಾಳಿಗೆರೆಯ ಲಕ್ಷ್ಮೀಬಾಯಿ ಅಡಿವಪ್ಪ ಕೊಣ್ಣೂರ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. ಹುರಿ